ನಿಸರ್ಗದಲ್ಲಿನ ಇತರೆ ಕ್ರಿಯೆಗಳಿಗೆ ಹಾನಿಯಾಗದಂತೆ ಅಗತ್ಯವಿದ್ದಲ್ಲಿ ಮಾತ್ರ ಕೀಟಗಳ ಸಂಖ್ಯೆಯನ್ನು ಆರ್ಥಿಕ ನಷ್ಟದ ರೇಖೆಗಿಂತ ಕೆಳಗಿಳಿಸುವುದೇ ಸಮಗ್ರ ಕೀಟ ನಿರ್ವಹಣೆಯ ಮುಖ್ಯ ಉದ್ದೇಶ. ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಅನೇಕ ಪದ್ಧತಿಗಳಿವೆ. ಅದರಲ್ಲಿ ಮುಖ್ಯವಾಗಿ ಭೌತಿಕ ಪದ್ಧತಿ, ಸಾಗುವಳಿ ಪದ್ಧತಿ, ಬೆಳೆ ಪರಿವರ್ತನೆ, ಬಲೆ ಬೆಳೆ, ಮಿಶ್ರ ಬೆಳೆ ಬೆಳೆಯುವಿಕೆ, ತಡೆಬೆಳೆ, ಯಾಂತ್ರಿಕ ಕ್ರಮಗಳು, ಜೈವಿಕ ವಿಧಾನದಿಂದ ಕೀಟ ಹತೋಟಿ, ನೈಸರ್ಗಿಕ ಶತ್ರುಗಳನ್ನು ಕಾಪಾಡುವುದು, ಕೀಟ ಹತೋಟಿಗೆ ಸಸ್ಯಜನ್ಯ ಔಷಧಿಗಳ ಬಳಕೆ ಮುಂತಾದವು. ಕೀಟಗಳು ಬೆಳೆಗಳ ಮೇಲೆ ಆರ್ಥಿಕ ಹಾನಿಯ ಮಟ್ಟ, ಜೀವನ ಚರಿತ್ರೆ ಹಾಗೂ ನಡವಳಿಕೆ ತಿಳಿಯುವಿಕೆ, ಕೀಟಗಳ ಕಣ್ಗಾವಲು ಹಾಗೂ ಸಮೀಕ್ಷೆಯ ಮೇರೆಗೆ ಎಲ್ಲ ನಿರ್ಧಾರಗಳನ್ನು ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಬಳಸಲಾಗುತ್ತದೆ. ಹಲವು ಬೆಳೆಯನ್ನು ಬೆಳೆಯುವ ಬದಲು ಒಂದೇ ಬೆಳೆಯನ್ನು ನಿರಂತರವಾಗಿ ಬೆಳೆಯುವುದು, ಬೆಳೆಯನ್ನು ಒಂದೇ ಕಾಲದಲ್ಲಿ ಬೆಳೆಯದೆ ಹಿಂದು ಮುಂದಾಗಿ ಬೆಳೆಯುವುದು ಮತ್ತು ನಿರೋಧಕ ಶಕ್ತಿ ಇಲ್ಲದಿರುವ ತಳಿಗಳನ್ನು ಬೆಳೆಯುವುದರಿಂದ ಕೀಟಗಳ ಬೆಳವಣಿಗೆಗೆ ಅತ್ಯುತ್ತಮ ವಾತಾವರಣ ಕಲ್ಪಿಸಿ ನಷ್ಟಕ್ಕೆ ಆಹ್ವಾನ ಇತ್ತಂತಾಗುತ್ತದೆ. ವ್ಯವಸಾಯ ಪರಿಸರವನ್ನು ರೂಪಿಸುವಲ್ಲಿ ಕೀಟಗಳ ಹಾವಳಿಯನ್ನು ನಿರೀಕ್ಷಿಸಿ ಇದನ್ನು ತಪ್ಪಿಸಬೇಕು. ಅನೇಕ ಪ್ರದೇಶಗಳಲ್ಲಿ ನಿರ್ದಿಷ್ಟ ಬೆಳೆಗಳ ಮೇಲೆ ಸತತವಾಗಿ ಬರುವ ಕೀಟಗಳನ್ನು ಕಡಿಮೆ ಮಾಡಲು ನಿರೋಧಕ ಶಕ್ತಿ ಇಲ್ಲದ ತಳಿಗಳನ್ನು ಬೆಳೆಯುವುದನ್ನು ನಿಲ್ಲಿಸಿದಲ್ಲಿ ಉಲ್ಬಣವಾಗುವ ಕೀಟ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಹಾಗೆಯೇ ಅಂತಹ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಪರ್ಯಾಯ ಬೆಳೆ ಹಾಗೂ ವಿವಿಧ ಬೆಳೆಗಳನ್ನು ಬೆಳೆಯುವ ಯೋಜನೆ ರೂಪಿಸಿದಲ್ಲಿ ಕೀಟಪೀಡೆಗಳು ಆಹಾರದ ಅಭಾವದಿಂದ ಹಾಗೂ ಪರಿಸರದಲ್ಲಿನ ನೈಸರ್ಗಿಕ ಶತ್ರುಗಳ ಕಾರ್ಯದಿಂದ ಕೀಟಗಳ ವೃದ್ಧಿ ಕಡಿಮೆ ಮಟ್ಟದಲ್ಲಿರಲು ಸಹಾಯಕವಾಗುತ್ತವೆ. ಬೆಳೆ ಪದ್ಧತಿಯಲ್ಲಿ ಕೇವಲ ಲಾಭಾಂಶದ ಬಗ್ಗೆ ಯೋಚಿಸದೆ ಪ್ರತಿ ಪದ್ಧತಿಯಿಂದ ಪರಿಸರದ ಮೇಲಾಗುವ ದುಷ್ಪರಿಣಾಮಗಳನ್ನು ದೃಷ್ಟಿಯಲ್ಲಿಟ್ಟು ವ್ಯಯಕ್ಕೆ ತಕ್ಕ ಆದಾಯ ಬರುವಂತಾಗಬೇಕು. ಈ ದಿಶೆಯಲ್ಲಿ ಎರಡು ವಿಷಯಗಳನ್ನು ಗಮನಿಸಬೇಕು. ಪ್ರತಿ ರೂಪಾಯಿ ಖರ್ಚಿಗೆ ಕನಿಷ್ಠ ಪಕ್ಷ ಒಂದು ರೂಪಾಯಿ ಆದಾಯ ಹೆಚ್ಚಿಸಬೇಕು. ಆದರೆ ಕೀಟಗಳಿಂದಾಗುವ ನಷ್ಟ ಒಂದು ರೂಪಾಯಿಗೆ ಮೇಲಿದ್ದಾಗ ಒಂದು ರೂಪಾಯಿ ಖರ್ಚಿನ ಹತೋಟಿ ಲಾಭಕರವೆನಿಸದು. ದೊರೆಯುವ ಲಾಭವಲ್ಲದೆ ಕೀಟನಾಶಕಗಳಿಂದಾಗುವ ವಾತಾವರಣದ ಮೇಲಿನ ದುಷ್ಪರಿಣಾಮಗಳನ್ನು ಸಹ ಗಮನಿಸಬೇಕು. ಕೀಟನಾಶಕಗಳು ಕೇವಲ ಕೀಟಗಳಿಗೆ ಮಾತ್ರ ವಿಷಕಾರಿಯಲ್ಲದೆ ಎಲ್ಲ ಜೀವಸಂಕುಲಕ್ಕೂ ಅಪಾಯಕಾರಿಯಾಗಿರುತ್ತವೆ. ಪ್ರತಿ ಕೀಟದ ಜೀವನ ಚರಿತ್ರೆ ಅಭ್ಯಸಿಸಿದಲ್ಲಿ ಅವುಗಳ ಬೆಳವಣಿಗೆ ಚಕ್ರದಲ್ಲಿ ಕಂಡುಬರುವ ಸೂಕ್ಷ್ಮ ಹಂತಗಳು ಹಾಗೂ ನಡವಳಿಕೆ ಕಂಡುಬರುತ್ತವೆ. ಅನೇಕ ಕೀಟಗಳು ತಮ್ಮ ಕುಟುಂಬದ ಇತರ ಸದಸ್ಯರನ್ನು ಗುರುತಿಸುವ ಹಾಗೂ ಸಂಪರ್ಕಿಸುವ ವಿಧಾನವನ್ನು ತಿಳಿದು ಇಂದು ಅನೇಕ ಹೊಸ ನಮೂನೆಯ ರಾಸಾಯನಿಕ ವಸ್ತುಗಳನ್ನು ಸೃಷ್ಟಿಸಿ ಕೀಟಗಳನ್ನು ಮೋಸಗೊಳಿಸಿ ಇವುಗಳ ಹತೋಟಿ ಮಾಡಲಾಗ್ತಾ ಇದೆ. ಉದಾಹರಣೆಗೆ ಬಾಹ್ಯ ಪ್ರಚೋದಕ ಅಥವಾ ಲಿಂಗ ಪ್ರಚೋದಕ ರಾಸಾಯನಿಕಗಳು, ಹೀಲಿಯೋತಿಸ್, ಸ್ಪೋಡಾಪ್ಟೆರಾ, ಹತ್ತಿ ಕಾಯಿ ಕೊರೆಯುವ ಕೆಂಪು ಹಾಗೂ ಚುಕ್ಕೆ ಹುಳುಗಳನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾಗಿ ಬಳಸಲಾಗುತ್ತಿದೆ. ಮಳೆ ಬಿದ್ದ ಸಂಜೆ 7-9 ಮಧ್ಯೆ ಭೂಮಿಯಿಂದ ಬಂದ ಕೆಂಪು ತಲೆಯ ಕಂಬಳಿ ಹುಳು ಹಾಗೂ ಗೊಣ್ಣೆ ಹುಳುವಿನ ದುಂಬಿಯನ್ನು ಆರಿಸಿಕೊಳ್ಳುವುದು ಕೂಡ ಜೀವನ ಚಕ್ರಾಧಾರಿತ ಹತೋಟಿ ಕ್ರಮ. ಅಪೇಕ್ಷಿತ ವಾತಾವರಣವಿದ್ದಲ್ಲಿ ಮಾತ್ರ ಕೀಟಗಳ ಸಂಖ್ಯಾಭಿವೃದ್ಧಿಯಾಗಿ ಪೀಡೆಯಾಗುತ್ತವೆ. ಸಾವಿರಾರು ವರ್ಷದಿಂದ ಬೆಳೆದು ಬಂದ ಕೀಟಗಳು ನಿಗದಿತ ವಾತಾವರಣಕ್ಕೆ ಸಂಪೂರ್ಣವಾಗಿ ಹೊಂದಿಕೊಂಡಿರುತ್ತವೆ. ಇಂಥ ಸನ್ನಿವೇಶದಲ್ಲಿ ಅಥವಾ ವಾತಾವರಣದಲ್ಲಿ ಆಗುವಂಥ ಸಣ್ಣ ಬದಲಾವಣೆಗಳು ಅದು ಕೀಟಕ್ಕೆ ಅನುಕೂಲವಾದಲ್ಲಿ ಸಂಖ್ಯಾಸ್ಫೋಟವಾಗುತ್ತದೆ. ಉದಾಹರಣೆಗೆ ಒಣ ಹವಾದಿನಗಳಲ್ಲಿ ಹತ್ತಿಯ ಬಿಳಿ ನೊಣದ ಕಾಟ ಹೆಚ್ಚಾಗುತ್ತೆ. ಸಂಕರಣ ತಳಿಗಳಿಂದ ಕೀಟದ ಸಂಖ್ಯೆ ಇಮ್ಮಡಿಯಾಗುತ್ತೆ. ಹೆಚ್ಚು ಸಾರಜನಕ ಬಳಕೆಯಿಂದ ಸಸ್ಯಗಳಲ್ಲಿ ಕೀಟ ನಿಗ್ರಹಿಸುವ ಶಕ್ತಿ ಕಡಿಮೆಯಾಗುತ್ತದೆ. ಎಲ್ಲ ಕೀಟಗಳ ಹಾವಳಿ ಎಲ್ಲ ಋತುವಿನಲ್ಲಿ ಒಂದೇ ರೀತಿಯಾಗಿರೋದಿಲ್ಲ. ಸಂಖ್ಯೆಗಳಲ್ಲಿ ಹಾಗೂ ಕೀಟ ಪ್ರಭೇದಗಳಲ್ಲಿ ಗಮನಾರ್ಹ ವ್ಯತ್ಯಾಸವಿರುತ್ತದೆ. ಈ ವಿಷಯವನ್ನು ಇಂದು ಗಂಭೀರವಾಗಿ ಪರಿಗಣಿಸಿ ಜಗತ್ತಿನ ಎಲ್ಲ ಕಡೆಗೆ ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಕೀಟಗಳ ಸಮೀಕ್ಷೆಗೆ ಮಹತ್ವದ ಸ್ಥಾನ ಕೊಡಲಾಗಿದೆ. ಇಲ್ಲಿಯ ತನಕ ಕೃಷಿ ವಾರ್ತೆ ಕೇಳಿದ್ರಲ್ಲ, ಈಗ ಶ್ರೀಕೃಷ್ಣ ಪಾರಿಜಾತ ಸತ್ಯಭಾಮ ಸನ್ನಿವೇಶ ಪ್ರಸ್ತುತಪಡಿಸ್ತಾರೆ ವಿಜಯಪುರ ಜಿಲ್ಲೆ ಬಬಲೇಶ್ವರದ ಶ್ರೀ ಮಲ್ಲಪ್ಪ ಸಿದ್ದಪ್ಪ ಎರ್ನಾಳ್ ಮತ್ತು ಸಂಗಡಿಗರು. ಕರುಣ ಮಾರಿದೆಯ ನಾ ಕಂದಯನ್ನ ಮತಿಗೆ ಸತಾ ಆಗುವೆ ಆಗುವೆ ನಂಬೆ ನಿನಗೇನ್ ಬೇಕಾಗಿದ? ತಮ್ಮ ಪರಿಚಯ ಬೇಕಾಗಿದ್ರಿ. ಈಗ ತಮ್ಮ ಪ್ರಥಮದಲ್ಲಿ ಬಂದು ನಿಮ್ಮ ತಂದೆ ಯಾರು? ನನ್ನ ತಂದೆ ಆದ್ರೆ ಇದ್ದ ನೋಡಮ್ಮ. ತಾಯಿ ಯಾರು? ತಾಯಿ ಯಾರು? ಇನ್ನೊಂದು ನಿನ್ನ ಬಂಧು ಬಳಗದ ಹೆಸರೇನು? ಈಗ ಇದನ್ನೆಲ್ಲ ಹೇಳ್ಬೇಕಾಗ್ತದೆ. ಹೇಳ್ತಿದ್ದೀನಿ ಕೇಳಮ್ಮ. ಚಪ್ಪನ್ನ ದೇಶಕ್ಕೆ ಅಧಿಪತಿಯಾದಂತವನು ಸತ್ರಜಿತ ರಾಜನು ಬಂದು ಎನಗೇನಾಗ್ಬೇಕಂತ ಕೇಳ್ತೀಯಲ್ಲ ನೇ ತಂದಿ ನಾಗ ದೇಶಗಳಿಗೆ ಅಧಿಪತಿಯಾದಂತ ಸತ್ರಾಜಿತ ರಾಜನು ಬಂದು ಎನಗೆ ತಂದೆಯವರಾಗ್ತಾ ಇದ್ದಾರೆ ನೋಡಮ್ಮ. ಸಚಿದೇವಿ ಬಂದು ಬಂದು ಎನ್ನಗೆ ತಾಯಂದ್ರಾಗ್ತಾ ಇದ್ದಾರೆ. ಇದು ಅಲ್ಲದೆ ವಸುದೇವರು ಬಂದು ಎನ್ನಗೆ ಮಾವಂದ್ರಾಗ್ತಾ ಇದ್ದಾರೆ ನೋಡಮ್ಮ. ಮಾವಂದ್ರಾಗ್ತಾ ಇದ್ದಾರೆ. ದೇವಕ್ಕಿ ದೇವಿ ಬಂದು ಬಂದು ಅತ್ತೆಯವರಾಗ್ತಾ ಇದ್ದಾರೆ. ಅಮ್ಮ ಇವನ್ನೆಲ್ಲ ಹೆಸರು ನಮಗೆ ಬೇಕಾಗಿಲ್ಲ. ಬೇಕಾಗಿಲ್ಲ, ನಮಗೆ ಬೇಕಾದ ಹೆಸರು ಬೇರೆ ಇದೆ. ಏನಮ್ಮ? ನಮ್ಮ ಪರಮಾತ್ಮನ ಹೆಸರು ಬೇಕಾಗಿದೆ. ಏನಮ್ಮ ಪರಮಾತ್ಮರ ಹೆಸರು ಕೇಳ್ತಿದ್ದೀಯ? ಹೌದ್ರಿ. ಸ್ವಲ್ಪ ಪರಮಾತ್ಮರ ಹೆಸರು ಹೇಳ್ಬೇಕಾದ್ರೆ ನಾಚಿಕೆ ಬರ್ತಾ ಇದೆ ಅಂದೆ. ಅಮ್ಮ ನಾಚಿಕೆ ಏನಾದ್ರೂ ಬಿಟ್ಟು ಇವತ್ತಿನ ದಿವಸ ಪರಮಾತ್ಮನ ಹೆಸರನ್ನು ಹೇಳಲಿಕ್ಕೆ ಬೇಕಾಗ್ತದೆ. ಈಗ ಕೇಳಮ್ಮ ಹೇಳಿ. ದ್ವಾರಕಕ್ಕೆ ಅಧಿಪತಿಯಾದಂತವನು ಯಾರಮ್ಮ? ಯಾರು? ಯಾರು? ಶ್ರೀಕೃಷ್ಣ ಪರಮಾತ್ಮರು ಬಂದು ಏನಾಗ್ತಾ ಇದ್ದಾರೆ ಹೇಳಮ್ಮ? ದೂತೆ ಪ್ರೀತಿ ಪುರುಷಂದ್ರಾಗ್ತಾ ಇದ್ದಾರೆ ನೋಡಮ್ಮ. ದ್ವಾರಕಕ್ಕೆ ಅಧಿಪತಿಯಾದಂತ ಪರಮಾತ್ಮನೇ ಬಂದು ಬಂದಿದೇವ? ಹೌದು. ಸಂತೋಷಮ್ಮ ಇನ್ ಮೇಲೆ ತಮ್ಮ ಹೆಸರು ಬೇಕಾಗಿದೆ. ಅಲ್ರಿ ನನ್ನ ಹೆಸರಂದಾಗ ನೆನಪಾತ್ ನೋಡ್ರಿ. ಏನ್ರಿ ಅದು? ಅಲ್ಲ, ಆಯಾವ ಭೀಷ್ಮಕ ರಾಜನ ಪುತ್ರಿ ರುಕ್ಮಿಣಿ ಇದ್ದಾಳಲ್ಲ. ಸರಿ ಸರಿ ಸರಿ, ಸೌಂತಿ ಆಗ್ಬೇಕು ನೋಡಮ್ಮ. ಸೌಂತಿ ಸಣ್ಣಕ್ಕೆಲ್ಲ ಭಾಗಾದಿ ಬಡಿವಲ್ಲ. ಅಲ್ಲ, ಸೌಂತಿ ಅಂದ್ರೆ ಸತ್ಯನ ಸುದ ಎದುರಿಗೆ ಬಂದು. ಹೌದು. ಇಲ್ಲಿ ಇವತ್ತಿನ ದಿವಸ ತಮ್ಮ ಹೆಸರು ಬೇಕಾಗಿದೆ. ಈಗ 56 ದೇಶಗಳಿಗೆ ಅಧಿಪತಿಯಾದಂತ ಸತ್ರಾಜಿತ ರಾಜನ ಮಗಳು ಸತ್ಯಭಾಮ. ಸತ್ಯಭಾಮ ಅಂತ ನೋಡಮ್ಮ. ಸತ್ರಾಜಿತ ರಾಜನ ಬಂದು ಎಂತಾತ? ಈ ಪ್ರತಿಪಾಲನೆ ಮಾಡುವಂತ ದೊಡ್ಡ ಅರಸ. ದೊಡ್ಡ ಅರಸ ಮಗಳು ತಾವಂದ ಮೇಲೆ ಅಂದ ಮೇಲೆ ಚಾಮರವಿಲ್ಲದೆ ಚಾಮರುಗಳು ಇಲ್ಲದೆ ಹೊಗಳುವವರು ಇಲ್ಲದೆ ತಾವು ಇಲ್ಲಿಗೆ ಬರಲಿಕ್ಕೆ ಏನ್ ಕಾರಣದ? ಅಮ್ಮ ಹೇಳಿದ್ದು ಹೇಳಲಾಗದಮ್ಮ, ಹೇಳದೇ ತಿನ್ನಿ ಇರಲಾಗದು. ಕೇಳಮ್ಮ, ಏನ್ ಬಂದದ? ಏನ್ ಬಂದದ? ಕಮನ ರೂಪ ತೋರೆ ದಿವಸಗಳಾದವು. ಅದಮ್ಮ ಪರಮಾತ್ಮರ ಸೋದರ್ತ್ ಕೈಗೆ ಬಂದಿದ್ದೇನೆ, ಸೋದ್ ಮಾಡಿ ಕೊಟ್ಟೇನಮ್ಮ. ಪರಮಾತ್ಮ ಅಂದ್ರೆ ಸಾಮಾನ್ಯ ವ್ಯಕ್ತಿಗಳಲ್ಲ. ಅಲ್ಲ, ನಮ್ಮಂತ ಎಕ್ಕಚಿತ್ರ ದೂತಿಗೆ ಶಿವಣಿ ಇಲ್ಲ. ನಿನ್ನ ಪರಮಾತ್ಮ ನನಗೆ ಸಿಗಬೇಕಾದ್ರೆ. ಆದರೆ ಪರಮಾತ್ಮನ ಅವತಾರಗಳೆಷ್ಟು? ಅವತಾರಗಳೆಷ್ಟು? ಯಾವ ಅವತಾರದಿಂದ ಯಾವ ಸ್ಥಾನದಲ್ಲಿ ಇದ್ದಾನೆ? ಯಾವ ಅವತಾರದಿಂದ ಯಾರನ್ನ ಕಾಪಾಡಿದ್ದಾರೆ? ಹೇಳಿ ಮಾನ ಕರ್ಕೊಂಡು ಬರ್ತಾನೆ. ಹೀಗೆ ಹೇಳಮ್ಮ. ಇಂದ್ರಾದಿಕಾಸುರ ಹೋಗಿ ಬೇಗನೆ ಕರೆದುಕೊಂಡು ನಿನ್ನ ಪರಮಾತ್ಮ ಹತ್ತು ರೂಪಗಳಿಂದ ಹತ್ತು ದಿಕ್ಕಿನಲ್ಲಿ ನಮಗ ದಿಕ್ಕ ತಪ್ಪಿದಂಗ ಪರಮಾತ್ಮ ನನಗೆ ಸಿಗಬೇಕಾದ್ರೆ ಒಂದೇ ಒಂದು ಅವತಾರವನ್ನು ಹೇಳಿದ್ರೆ ಕರ್ಕೊಂಡು ಬರ್ತಾನ್ರಿ. ಹೀಗೆ ಯಾವ ಸ್ಥಾನದಲ್ಲಿ ಕೇಳಮ್ಮ ಕೇಳಮ್ಮ ಕೇಳಮ್ಮ ಕೇಳಮ್ಮ ಹೇಳ್ತಾ ಇದ್ದೀನಿ. ನನ್ನ ಪರಮಾತ್ಮರು ನನ್ನ ಸಮತಿಯಾದ ರುಕ್ಮಿಣಿ ಮಂದಿರದಲ್ಲಿ ಮೋಹಿತರಾಗಿ ಕುಳಿತಿದ್ದಾರೆ. ಹೋಗಿ ಬೇಗನೆ ಕರೆದುಕೊಂಡು ಬಾರಮ್ಮ. ಆಗ್ಲಮ್ಮ, ನಾನು ಅಲ್ಲಿಗೆ ಹೋಗಿ ನಿನ್ನ ಪರಮಾತ್ಮನ ಶೋಧ ಮಾಡಿಕೊಂಡು ಬರ್ತಾ ಇದ್ದೇನೆ. ನಾವು ಬರುವವರೆಗೆ ನಿಮ್ಮ ಮಂದಿರದಲ್ಲಿ ಒಳಗೆ ಹೋಗ್ರಿ. ಸಂತೋಷ. ಹೋಗಮ್ಮ. ಇರ್ಲಮ್ಮ. ಹೇಗಿದೆ ಬಾಯಿನೇ? ಯಾರ ಧ್ವನಿ ಕೇಳಿಸಲ್ಲ? ಹೇಗಂದ್ರಿ? ಯಾರ ಧ್ವನಿ ಕೇಳಿಸಲ್ಲ? ಏನಿದು ಇದು? ನಾರಾಯಣ ಸ್ವಾಮಿಗಳು. ಓ, ತ್ರಿಲೋಕಸಂಚಾರ ಮಾಡುವಂತ ನಾರಾಯಣ ಸ್ವಾಮಿಗಳು. ಹಾ,

ಇದ್ದೇನೋ? ಹೌದ್ರಿ. ಅಲ್ಲ, ಸತ್ಯಭಾಮ ಮಂದಿರ ಇದ್ದಾಳೇನೋ? ಅಪ್ಪ, ಇವತ್ತಿನ ದಿವಸ ಮಂದಿರದಲ್ಲಿ ಇದ್ದಾರೆ. ಹಾಗಾದ್ರೆ ನಾರದ ಗುರುಗಳ ಮಂದಿರ ತಿಳಿಸು. ತಿಳಿಸ್ರಿ ಅಮ್ಮ. ಸತ್ಯಭಾಮ ಯಾಕಮ್ಮ? ತಮ್ಮ ಗುರುಗಳಿಂದ ನಾರದ ಸ್ವಾಮಿಗಳು ಬಂದಾರೆ. ಸಂತೋಷ ಬಂದೆ ವಂದಿಸುತ್ತೇನೆ. ಕಲ್ಯಾಣ ಇಲ್ಲಮ್ಮ, ಮೇಲೆ ಕೇಳು. ಗುರುಗಳೇ, ಹಾ, ನೀವು ಬಂದ ಅಕ್ಷಣಕ್ಕೆ ನನಗೆ ಎಷ್ಟು ಆನಂದ ಆತು ನೋಡ್ರಿ. ಎಷ್ಟು ಆನಂದ ಇದೆ. ಬಾಡವರ ಮನೆಗೆ ಭಾಗ್ಯ ದೇವತೆಯು ತಾನಾಗಿ ಸಾಗಿ ಬಂದಂತೆ ಗುರುಗಳೇ, ಅದರಂತೆ ನೀವೆನ್ನ ಮನೆಗೆ ಬಂದೀರಿ ಗುರು ರಾಯ. ನೀವು ಮನೆಗೆ ಬಂದಿರೆ ಗುರುಗಳೇ, ಗುರುಗಳೇ, ಬಡವರ ಮನೆಗೆ ಭಾಗ್ಯ ದೇವತೆಯು ತಾನಾಗಿ ಸಾಗಿ ಬಂದ್ರೆ ಅವ್ರಿಗೆ ಎಷ್ಟು ಆನಂದ ಆಗ್ತದೆ. ಅದಕ್ಕಿಂತಲೂ ಆನಂದ ಆತ್ ನೋಡ್ರಿ. ನೋಡಮ್ಮ, ನಿನಗೆಲ್ಲ ಆನಂದ ಆಗ್ಯದ, ನನಗೆ ಹೊಟ್ಟೆಲಿ ಎತ್ತೆತ್ತ ಹಾಕ್ಲಾಕದ. ಗುರುಗಳೇ, ಹಾ, ಅಲ್ರಿ, ನಿಮ್ ಹೊಟ್ಟೆಯಲ್ಲಿ ಏನ್ ಎತ್ತೆತ್ತ ಹಾಕ್ತದ? ಏನಾಗ್ತದ ನೋಡಮ್ಮ. ಸತ್ಯವಮ್ಮ, ಸ್ವರ್ಗ ಲೋಕಲಿದೆ ಬರುವಾಗ ಹಾಗ ಬಂದ್ರೆ ಕೆಲ ಏನ್ ತಂದಿದ್ರಿ? ಪಾರ್ದ ಪುಷ್ಪಗಳ ತಂದಿದ್ರಿ. ಹೌದ್ರಿ, ಅದೇ ಲೇಖ ಪರಮಾತ್ಮರು ಭೇಟಿ ಆದ್ರು. ಹೌದ್ರಿ, ಇಷ್ಟ ಮಾತದ ಅಲ್ರಿ? ಇದೇವ್ ದೊಡ್ಡ ಮಾತ್ ಬಿಡ್ರಿ. ಏನು ರುಕ್ಮಿಣಿ ಅಂದ್ರೆ? ಯಾರು? ಯಾರು? ನನ್ನ ಅಕ್ಕ. ನಾನು ಅವಳು ತಂಗಿ. ಅವಳು ತಂಗಿ. ಅಕ್ಕಿಷ್ಟು ಹೊಟ್ಟದ, ತಂಗಿಷ್ಟು ಹೊಟ್ಟದ. ನೋಡಮ್ಮ ಸತ್ಯವಮ್ಮ, ಆ ಹೂವಿನಲ್ಲಿ ಅಂತ ಮಾತದ. ಹೂವಿನಲ್ಲಿ ಮಾತದ? ಹೌದು, ಹೂವು ಎಲ್ಲಿ ಇರ್ತದ? ಪರಮಾತ್ಮ ಅಲ್ಲೇ ಇರ್ಬೇಕಾಗ್ತದ. ಹೌದ್ರಿ, ಅಂತ ಮಾತು ಬಿದ್ರೆ ನನ್ನ ನೆನಪು ನಿಮ್ಗೆ ಆಗ್ಲಿಲ್ಲ. ಏನು ನೆನಪಾಗಿತ್ತಮ್ಮ? ಪರಮಾತ್ಮರು ನೆನಪ ಸತ್ಯವಮ್ಮ ನೆನಪ ತೆಗಿಬೇಡ ಹೇಳಿದ್ರು. ಹೌದ್ರಿ, ಇದೇಮ್ ನೆನಪು ತೆಗೆದ್ರ ಇನ್ನೇಮ್ ನೆನಪ್ತಾರೆ? ಎದಿ ಧಗ ಧಗ ಅಂತ ನೋಡು. ದೂತೆ, ಅಲ್ಲ ಕೇಳಿದೀನಿ. ಏನಮ್ಮ? ಅಲ್ಲ, ಪರಮಾತ್ಮರು ನನ್ನ ನೆನಪು ತೆಗೆದುಕೊಳ್ಳಿ ಏನಂದ್ರು? ಅದಾದ್ ಬಿಡ್ರಿ, ಈಗ ಏನಂತೀರಿ? ಈಗ ಅಲ್ಲ, ಇನ್ನು ಮೇಲೆ ಏನು ಉಪಾಯ ಮಾಡ್ಬೇಕು? ಈಗ ಏನು ಆ ಹೂ ತಗೊಂಡಿರ್ತೇನು? ಹೂ ತಗೊಂಡ್ ವಚನ ಕೊಟ್ಟು ಹೇಳು. ನೀವು ಗುರುಗಳೇ, ಜಗಳ ಆಗ್ತದ. ತಾವು ಇನ್ನೊಮ್ಮೆ ಸ್ವರ್ಗ ಲೋಕಕ್ಕೆ ಹೋಗಿ ತಿರುಗಿ ಬರೋದ್ರೊಳಗಾಗಿ ಆ ಪಾರ್ಜಾತು ತಗೊಂಡ ತಿರ್ತೀವ್ರಿ. ತಗೋರಿ ಹಚ್ಚಿನ ಬಂದ್ ಕೆಲಸ ಆದ್ಮೇಲೆ ಊಟ ಅದಂತೆ. ನೋಡು, ನಮಗೂ ಸಮಯ ಇಲ್ಲ ಈಗ. ನನಗೆ ಹೌದು, ಏನು ಮಾಡಿಸ್ಬೇಕಂದ್ರೆ ಬಂದಾಗ ಮಾಡಿಸ್ತೇವೆ. ದೂತಿ, ಪಾರ್ಜಾತು ಸಿಗ್ಬೇಕಾದ್ರೆ ಏನು ಉಪಾಯ ಮಾಡ್ಬೇಕು? ಪಾರ್ಜಾತು ನಮ್ಮ ಕೈಗೆ ಸಿಗ್ಬೇಕಾದ್ರೆ ಆದ್ರಿ ಪರಮಾತ್ಮನ ಭೇಟಿ ನಮಗಾಗಬೇಕು. ಆಗಬೇಕಾದ್ರೆ ಮಾಡಿದ ಹಾಳು ಮಗ ಮಾಡಿದ ಮಧ್ಯಮ ಸದಾ ದಾನಿ ಮಾಡ್ಬೋದು. ಇವತ್ತಮ್ಮ ಹೀಗೆ ನಾವು ಕೊಡ್ಕೊಂಡು